ಕಾರ್ಯಕ್ರಮ ಕೃಷಿರಂಗ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು ತುಪ್ಪ ಎಣ್ಣೆ ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ, ಖಾರದ ಆಹಾರ, ಕಹಿ ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 or 1455 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429713. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಮಾರ್ಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ 6 ಉತ್ಕರ್ಷ ಕೇಂದ್ರಗಳು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು, ಈ ವಿಷಯವಾಗಿ ರಾಜ್ಯ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದ ಡಾ ಪ್ರಕಾಶ್ ಸಬರಾದ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೌಳೀನ್. ಆತ್ಮೀಯ ರೈತ ಬಾಂಧವರೇ, ತೋಟಗಾರಿಕಾ ಬೆಳೆ ಯಾವಾಗಲೂ ಕೂಡ ಲಾಭದಾಯಕ ಕೃಷಿ. ತೋಟಗಾರಿಕಾ ಬೆಳೆಗಳಿಗೆ ಬೇಕಾದಂತಹ ಒಂದು ವಾತಾವರಣ, ಬೇಕಾದಂಥ ನೀರು, ಗೊಬ್ಬರ ಮತ್ತು ಇನ್ನಿತರ ಪೋಷಕಾಂಶಗಳನ್ನು ಯಾವ ರೀತಿಯ ಸಮ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಇದ್ದಾಗ ಮಾತ್ರ ತೋಟಗಾರಿಕೆ ಇಲಾಖೆಯಲ್ಲಿ ಯಶಸ್ಸನ್ನು ಪಡಿಬೋದು. ಇವತ್ತು ನಮ್ಮ ಬಿಜಾಪುರ ಭಾಗದೊಳಗೆ ಈ ಬಾಗಲಕೋಟೆ ಭಾಗದೊಳಗೆ ಸಾಕಷ್ಟು ಯಶಸ್ವಿ ರೈತರನ್ನು ನೋಡ್ತಾ ಇದ್ದೀವಿ. ಎಕರೆಗೆ 25 ಲಕ್ಷವರೆಗೆ ಕೂಡ ಅವರು ಇಳುವರಿ ಮಾಡ್ಕೊಳ್ತಾರೆ. ದ್ರಾಕ್ಷಿ ಬೆಳೆ ಏನ್ರಿ, ದಾಳಿಂಬೆ ಬೆಳೆ, ಕಬ್ಬು, ಯಶಸ್ವಿ ರೈತರು ನಮ್ಮ ಜೊತೆಗಿದ್ದಾರೆ. ಆದರೆ ಒಂದು ನಾವು ನೋಡ್ತಾ ಇರೋದು ಅಂತಂದರೆ ದೊಡ್ಡ ದೊಡ್ಡ ರೈತರು ಮಾತ್ರ ಇದರಲ್ಲಿ ತುಂಬ ಯಶಸ್ಸನ್ನು ಪಡೆದಿದ್ದಾರೆ. ಸಣ್ಣ ಸಣ್ಣ ರೈತರು ಇನ್ನೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ರೈತರಿಗೆ ಸರ್ಕಾರ ನೀಡುವ ಸವಲತ್ತುಗಳೇನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಸರ್ಕಾರದ ಸಹಾಯ ತೆಗೆದುಕೊಂಡವರು, ಯಾಕಂದರೆ ಇವತ್ತು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇದೆ, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಆಮೇಲೆ ಸಮಗ್ರ ತೋಟಗಾರಿಕಾ ಕೃಷಿ ಕುರಿತಂತೂ ಕೂಡ ಯೋಜನೆಗಳಿದೆ. ಆಮೇಲೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಇವೆಲ್ಲ ಯೋಜನೆಗಳಲ್ಲಿ ತುಂಬಾ ಗಮನಾರ್ಹವಾಗಿ ಸರ್ಕಾರ ನಮ್ಮ ರೈತ ಬಾಂಧವರ ಉತ್ಪನ್ನಗಳು ದುಪ್ಪಟ್ಟಾಗಬೇಕು, ಅಂದಾಗ ಮಾತ್ರ ನಾವು ಅಭಿವೃದ್ಧಿಯೆಡೆಗೆ ನಾವು ಕನಸನ್ನು ನಾವು ನನಸು ಮಾಡಿಕೊಳ್ಳಕ್ಕೆ ಸಾಧ್ಯ ಅಂಥೇಳಿ ಬಲವಾಗಿ ನಂಬಿರುವಂಥ ಕೇಂದ್ರ ಸರ್ಕಾರ ಆ ನಿಟ್ಟಿನೊಳಗೆ ರಾಜ್ಯ ಸರ್ಕಾರದ ಸಹಾಯದೊಂದಿಗೆ ಸಾಕಷ್ಟು ವಿಸ್ತೃತ ಯೋಜನೆಗಳನ್ನು ಮಾಡಿಕೊಂಡಿದೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಂ ಸೋಬರದ ಅವರಿದ್ದಾರೆ. ಡಾಕ್ಟರ್ ಪ್ರಕಾಶ್ ಅವರು ಮೊದಲಿಂದಲೇ ಪ್ರತಿಭಾವಂತರು, ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿ ಈಗ ಅಪರ ನಿರ್ದೇಶಕರಾಗಿ ಬಡ್ತಿ ಹೊಂದಿ ತೋಟಗಾರಿಕಾ ಇಲಾಖೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪ್ರಕಾಶ್ ಎಂ ಸೋಬರದ ಅವರನ್ನು ಸ್ವಾಗತ ಮಾಡೋಣಂತೆ. ಡಾಕ್ಟರ್ ಪ್ರಕಾಶ್ ಅವರೇ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಪ್ರಕಾಶ್ ಎಂ ಸೋಬರದ ಅವರೇ, ತೋಟಗಾರಿಕಾ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾಗಿ ಕೃಷಿ ಯಾಂತ್ರೀಕರಣಕ್ಕಾಗಿ ಹೇಗೆ ಸರ್ಕಾರ ಕಟಿಬದ್ಧವಾಗಿದೆ, ಹೆಚ್ಚಿನ ಬೆಳೆ ಬಂದಾಗ ಒಂದು ಉತ್ತಮ ಬೆಲೆ ಸಂಬಂಧ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ನಾವು ಸಂರಕ್ಷಿಸಿರಬೇಕಾದ ಹೇಗೆ ಸರ್ಕಾರ ರೈತ ಬಾಂಧವರ ಸಹಾಯಕ್ಕೆ ನಿಲ್ಲಕ್ಕೆ ಪ್ರಯತ್ನ ಮಾಡುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ಮಾಡಿಕೊಳ್ಬೇಕು. ಕೃಷಿ ಸಂಪರ್ಕ ಕೇಂದ್ರಗಳ ಒಂದು ಸಹಕಾರದೊಂದಿಗೆ ಅವರು ಸತತ ಅವರ ಜೊತೆ ಸಂಪರ್ಕ ಇದ್ದಾಗ ಕೃಷಿ ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಬರುವಂತಹ ಒಂದು ಅನುದಾನವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ಆಶೆ ಮಾಡ್ತಾ. ಡಾಕ್ಟರ್ ಪ್ರಕಾಶ್ ಎಂ ಸೋಬರದವರೇ, ಬದಲಾವಣೆ ಜಗದ ನಿಯಮ, ಇವತ್ತಿನ ಬೆಳೆ ನಾಳೆ ಇರೋದಿಲ್ಲ, ನಾಳೆ ಇನ್ನೂ ಅಭಿವೃದ್ಧಿ ಆಗ್ತದೆ. ನಾವು ಅಭಿವೃದ್ಧಿ ದಿಸೆಯತ್ತ ನಾವು ಲಕ್ಷ್ಯ ಹರಿಸ್ಬೇಕು ಅಂದರೆ ಸಾಕಷ್ಟು ಡೆಮಾನ್ಸ್ಟ್ರೇಷನ್ಗಳನ್ನು ನಾವು ಪ್ರದರ್ಶನಗಳನ್ನು ನೋಡಬೇಕಾಗ್ತದೆ. ಆಮೇಲೆ ಸಂಶೋಧನಾತ್ಮಕ ಚಟುವಟಿಕೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕಾಗ್ತದೆ. ಹೊಸ ಹೊಸ ಅನ್ವೇಷಣೆ ತೋಟಗಾರಿಕೆ ಬೆಳೆಗಳಲ್ಲಿ ಏನಾಗಿದೆ ಅದ್ರ ಬಗ್ಗೆ ನಾವು ಮಾಹಿತಿ ಮಾಡ್ಕೋಬೇಕಾಗ್ತದೆ. ತೋಟಗಾರಿಕೆ ಇಲಾಖೆ ತುಂಬ ವಿಸ್ತೃತವಾಗಿ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದೆ. ಯಾವ ಥರ ನಮ್ಮ ರೈತ ಬಾಂಧವರಿಗೆ ಈ ಒಂದು ಪ್ರದರ್ಶನಗಳನ್ನು ಏರ್ಪಡಿಸೋದಾಗಲಿ, ಮತ್ತು ಹೊಸ ಹೊಸ ಸಂಶೋಧನಾ ಒಂದು ಚಟುವಟಿಕೆಗಳಿದೆಯಲ್ಲ, ಅದು ಕೂಡ ರೈತರ ಒಂದು ಹತ್ತಿರ ಹೋದಾಗ ಮಾತ್ರ ಅದನ್ನು ಪ್ರಯೋಗಾರ್ಥಕವಾಗಿ ಪ್ರಯೋಗ ಮಾಡಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಕೃಷಿ ಮಟ್ಟ ತುಂಬ ಉನ್ನತ ಮಟ್ಟಕ್ಕೆ ಏರಿದೆ, ರೈತ ಬಾಂಧವರ ಗುಣಮಟ್ಟ ಕೂಡ ಜೀವನ ಮಟ್ಟದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ. ಆ ನಿಟ್ಟಿನೊಳಗೆ ವಿಶೇಷವಾಗಿ ಸರ್ಕಾರ ನೀಡುವಂತಹ ಒಂದು ಈ ಮಾಹಿತಿಗಳು, ಅವರಿಗೆ ತರಬೇತಿಯಾಗಲಿ, ಇದ್ರ ಬಗ್ಗೆ ಏನೇನು ಪ್ರಯತ್ನಗಳನ್ನು ತೋಟಗಾರಿಕೆ ಇಲಾಖೆಯಿಂದ ನಡೆಸಲಾಗ್ತಾ ಇದೆ, ಅದ್ರ ಬಗ್ಗೆ ಮಾಹಿತಿ ಮಾಡ್ಕೊಳ್ಬೋದಾ? ಆಯಿತು. ಈಗ ರೈತ ಬಾಂಧವರಿಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನು ಮತ್ತು ಪ್ರಾತ್ಯಕ್ಷಿಕೆಗಳನ್ನು, ಇದರಲ್ಲಿ ನಾವು ನಮ್ಮ ಇಲಾಖೆಯಲ್ಲಿ ಇರತಕ್ಕಂತಹ 6 ಉತ್ಕೃಷ್ಟ ಕೇಂದ್ರಗಳು ನಮ್ಮಲ್ಲಿದ್ದಾವೆ, ಅಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್. ಏನಂತಂದರೆ ಈ ಬೆಳೆಗಳ ಆಧಾರಿತ ಉತ್ಕೃಷ್ಟ ಕೇಂದ್ರಗಳು, ಉದಾಹರಣೆಗೆ ಮಾವು ಬೆಳೆಗೆ ಉತ್ಕೃಷ್ಟ ಕೇಂದ್ರ ನಮ್ಮ ಕೋಲಾರ್ನಲ್ಲಿದೆ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿದೆ. ಅದೇ ಥರ ದಾಳಿಂಬೆದು ನಮ್ಮ ಬಾಗಲಕೋಟೆನಲ್ಲಿದೆ, ತೋಟಗಾರಿಕೆ ವಿಶ್ವವಿದ್ಯಾಲಯದ ಒಂದು ಕ್ಯಾಂಪಸ್ನಲ್ಲಿದೆ. ಮತ್ತು ತರಕಾರಿ ಬೆಳೆಗಳ ಒಂದು ಉತ್ಕೃಷ್ಟ ಕೇಂದ್ರ ಧಾರವಾಡದ ಕುಂಬಾಪುರ ತೋಟಗಾರಿಕೆ ಕ್ಷೇತ್ರದಲ್ಲಿದೆ. ಮತ್ತು ನಿಖರ ಬೇಸಾಯ, ಈಗ ನಾವು ಮಾತಾಡಿದ್ವಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಬಗ್ಗೆ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಥವಾ ನಿಖರ ಬೇಸಾಯ ಮಾಡಬೇಕಾದ್ರೆ ಅಲ್ಲಿ ಇರತಕ್ಕಂಥ ಪಾಲಿ ಹೌಸನ್ನು ಯಾವ ಥರ ನಾವು ನಿರ್ಮಾಣ ಮಾಡಬೇಕು, ಮತ್ತು ಪಾಲಿ ಹೌಸ್ನಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳಿಬೋದು, ಮತ್ತು ಅಲ್ಲಿ ಇರತಕ್ಕಂಥ ಬೇಸಾಯ ಕ್ರಮಗಳು ಯಾವುವು, ರೋಗ ಮತ್ತು ಕೀಟಗಳನ್ನು ಯಾವ ಥರ ನಿಯಂತ್ರಣ ಮಾಡಬೇಕು, ಇದ್ರ ಬಗ್ಗೆ ಒಂದು ನಮ್ಮದು ಉತ್ಕೃಷ್ಟ ಕೇಂದ್ರ ಮಂಡ್ಯ ಜಿಲ್ಲೆಯ ಮದ್ದೂರು ನಮ್ಮ ತೋಟಗಾರಿಕೆ ಇಲಾಖೆ ಕ್ಷೇತ್ರದಲ್ಲಿದೆ. ಮತ್ತು ಇನ್ನೊಂದು ಈ ಸಂರಕ್ಷಿತ ಬೇಸಾಯ, ಅದು ಸಹ ಒಂದು ಹಾಸನ ಜಿಲ್ಲೆಯ ಸೋಮನಹಳ್ಳಿ ಕಾವಲಲ್ಲಿ ಒಂದು ಉತ್ಕೃಷ್ಟ ಕೇಂದ್ರ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಇಂಡೋ ಡಚ್ ಪ್ರಾಡಕ್ಟ್ಗಳಂದ್ರೆ ಈ ಇಸ್ರೇಲ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಮತ್ತು ಡಚ್ ಕಂಟ್ರಿಲಿ ಏನು ಮಾಡ್ತಾ ಇದ್ದಾರೆ ಅವುಗಳನ್ನು ಸಹ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ಒಂದು ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹ ಆ ಉತ್ಕೃಷ್ಟ ಕೇಂದ್ರ ಕೆಲಸ ಮಾಡ್ತಾ ಇದೆ. ಮತ್ತು ಪುಷ್ಪಾವೃದ್ಧಿ ಬೆಳೆಗಳಿಗೆ, ಪುಷ್ಪ ಬೆಳೆಗಳಿಗೆ ಶಿವಮೊಗ್ಗದಲ್ಲಿದೆ. ಸೊ ಈ ಒಂದು 6 ಉತ್ಕೃಷ್ಟ ಕೇಂದ್ರಗಳಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಬೆಳೆ ಆ ಬೆಳೆಗಳಿಗೆ ಆಧಾರಿತ ಎಲ್ಲ ಒಂದು ಅಂದರೆ A to Z ಅಂದರೆ ಪ್ರತಿ ಒಂದು ಸಸಿಗಳನ್ನು ಹಿಡ್ಕೊಂಡು ಮಾರುಕಟ್ಟೆ ಮಾಡ್ತಕ್ಕಂತಹ ಬೇಕಾದಂಥ ತಂತ್ರಜ್ಞಾನಗಳನ್ನು ಈ ಉತ್ಕೃಷ್ಟ ಕೇಂದ್ರದಲ್ಲಿ ಕೊಡ್ತಾ ಇದ್ದೀವಿ. ಅದರ ಜೊತೆ ಜೊತೆಗೇ ಈ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟು. ಯಾಕಂದರೆ ಯಾವಾಗ ಮನುಷ್ಯನಲ್ಲಿ ಏನಂತಂದರೆ ನೋಡಿ ಕಲಿ ಮತ್ತು ಮಾಡಿ ಕಲಿ, ನಾವು ನೋಡಿ ಕಲಿಯೋದು ಭಾಳಷ್ಟು ಎಫೆಕ್ಟಿವ್ ಇರುತ್ತೆ, ಅದೇ ಥರ ಅದನ್ನು ನಾವು ಮಾಡಿದರೆ ಇನ್ನೂ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಒಂದು ಹೊಸ ತಂತ್ರಜ್ಞಾನಗಳನ್ನು ನಾವು ಕೇವಲ ತರಬೇತಿ ಮುಖಾಂತರ ಅಥವಾ ಪಾಠದ ಮುಖಾಂತರ ಹೇಳಿದರೆ ಪರಿಣಾಮಕಾರಿ ಆಗೋದಿಲ್ಲ. ಅದನ್ನು ನಾವು ನಮ್ಮ ಪ್ರಾತ್ಯಕ್ಷಿಕೆಯನ್ನು ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಅದನ್ನು ಅಳವಡಿಸ್ಕೊಂಡು ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನಿದೆ ಅನ್ನೋದನ್ನು ಮತ್ತು ಆಧುನಿಕ ತಂತ್ರಜ್ಞಾನದ ಮಹತ್ವ ಏನಿದೆ ಅನ್ನ ಅರಿಬೇಕಾದ್ರೆ ನಮ್ಮ ಈ ಪ್ರಾತ್ಯಕ್ಷಿಕೆಗಳು ಭಾಳಷ್ಟು ಮುಖ್ಯವಾಗಿದೆ. ಅದರ ಜೊತೆ ಜೊತೆಗೇ ಈ ಫ್ರಂಟ್ಲೈನ್ ಡೆಮಾನ್ಸ್ಟ್ರೇಷನ್ಸು ಸಹ ನಾವು ಮುಖ್ಯವಾಗಿ ಈ ಬೆಳೆಗಳಿಗೆ ಆಧಾರಿತಗಳನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ವಿವಿಧ ತೋಟಗಾರಿಕೆ ಕ್ಷೇತ್ರಗಳಲ್ಲೂ ಸಹ ಏನು ಹೊಸ ಹೊಸ ಆವಿಷ್ಕಾರಗಳಿದೆ ಅವುಗಳನ್ನು ಸಹ ನಾವು ಅಲ್ಲಿ ಪ್ರಾತ್ಯಕ್ಷಿಕ ಮೂಲಕ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಆಮೇಲೆ ಮುಖ್ಯವಾಗಿ ಈ ಒಂದು ಸಿರ್ಸಿ ಭಾಗದಲ್ಲಿ ಮತ್ತು ಶಿವಮೊಗ್ಗ ಭಾಗದಲ್ಲಿ ನಾವು ಹೋದಾಗ ಈ ಅನಾನಸ್ ಬೆಳೀತಾರೆ, ಪೈನಾಪಲ್ ಇಲ್ಲಿ ಬರೀತಕ್ಕಂಥ ಪೈನಾಪಲ್ಲು. ಇದು ನಮಗೆ ಕೋವಿಡಿಂದ ಬಂದಂಥ ಒಂದು ಅನುಭವ ಏನಂತಂದರೆ, 2 ವರ್ಷ ಹಿಂದೆ ಕೋವಿಡ್ ಬಂದಾಗ ಪೈನಾಪಲ್ಲು ಮಾರುಕಟ್ಟೆಗೆ ಬಂತು. ಮುಖ್ಯವಾಗಿ ಪೈನಾಪಲ್ ಯೂಶಲಿ ಉತ್ತರ ಭಾರತಕ್ಕೆ ಡೆಲ್ಲಿ ಮತ್ತು ಮಧ್ಯಪ್ರದೇಶ ಉತ್ತರ ಪ್ರದೇಶಕ್ಕೆ ಅಲ್ಲಿ ಹೋಗಿ ಅದನ್ನು ಜ್ಯೂಸು ಮತ್ತು ಇತರೆ ಬೇರೆ ಬೇರೆ ಒಂದು ಅಂದರೆ ಮದುವೆ ಸಮಾರಂಭಗಳಲ್ಲಿ ಅದನ್ನು ಬಳಕೆ ಆಗ್ತಾಯಿತ್ತು. ಕೋವಿಡ್ ಬಂದಾಗ ಅದು ಮಾರುಕಟ್ಟೆಯಲ್ಲಿ ನಾವು ಡೆಲ್ಲಿ ಮಾರುಕಟ್ಟೆಯಲ್ಲಿ ಅಥವಾ ಉತ್ತರ ಪ್ರದೇಶದ ಮಾರುಕಟ್ಟೆಗೆ ಹೋಗಲೇ ಇಲ್ಲ. ಅದನ್ನು ನಾವು ಸ್ಥಳೀಯವಾಗಿ ಬಳಸ್ಕೋಬೋದಾ ಅನ್ನತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದಾಗ ಅಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬಂದಿದ್ದೇನೆಂದರೆ, ನಮ್ಮ ವೆರೈಟಿಗಳು ಏನಿದೆ ನಾವು ಬೆಳೀತಕ್ಕಂಥ ವೆರೈಟಿಗಳು ಅವು ಜ್ಯೂಸಿಗೆ ಅಂದರೆ ಜ್ಯೂಸ್ ಮಾಡೋಕ್ಕೆ ಅಥವಾ ಸಂಸ್ಕರಣೆ ಮಾಡೋಕ್ಕೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಕಂಡು ಬರಲಿಲ್ಲ. ಆವಾಗ ಅದನ್ನು ನಾವು ಟೇಬಲ್ ಪರ್ಪಸ್ ಮಾಡಬೇಕಾಯಿತು. ಅಂದರೆ ಟೇಬಲ್ ಪರ್ಪಸ್ ಅಂದರೆ ನಾವೇ ಕಟ್ ಮಾಡಿಕೊಂಡು ಮನೇಲಿ ತಿನ್ನೋದು. ಅದನ್ನು ಭಾಳಷ್ಟು ನಮಗೆ ಕನ್ಸಂಪ್ಷನ್ ಪ್ಯಾಟರ್ನ್ ನೋಡಿದಾಗ ಅಷ್ಟು ನಾವು ಅದನ್ನು ಪೈನಾಪಲ್ ನಾವು ಸೇವನೆ ಮಾಡೋದಿಲ್ಲ. ಆದ್ದರಿಂದ ಈ ಒಂದು ಸಂಸ್ಕರಣೆಗೆ ಅಂದರೆ ಪ್ರೊಸೆಸಿಂಗಿಗೆ ಸೂಕ್ತವಾದಂತಹ ಪೈನಾಪಲ್ ಬೆಳೆ ಇರತಕ್ಕಂಥ ತಳಿಗಳು ಯಾವುಗಳು ಅವುಗಳನ್ನು ನೋಡಿದಾಗ ಒಂದು M2 ಅಂತಕ್ಕಂಥ ಒಂದು ತಳಿ ಕೇರಳದಲ್ಲಿ ಭಾಳಷ್ಟು ಈ ಪ್ರೊಸೆಸಿಂಗ್ ಇಂಡಸ್ಟ್ರಿಯವರು ಬಳಸ್ತಾ ಇದ್ದಾರೆ. ಅಂತಹ ಒಂದು ತಳಿಗಳ ಪ್ರಾತ್ಯಕ್ಷತೆಯನ್ನು ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಮತ್ತು ಆಸಕ್ತ ರೈತರ ಒಂದು ತೋಟದಲ್ಲಿ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಇಳುವರಿ ಏನಿದೆ ಮತ್ತು ಅದು ಸಂಸ್ಕರಣೆಗೆ ಎಷ್ಟು ಥರ ಯೋಗ್ಯವಾಗಿದೆ ಅನ್ನೋ ಕಂಡುಕೋಬೇಕಂಥೇಳಿ ಶಿವಮೊಗ್ಗ ಮತ್ತು ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಈ ವರ್ಷ ನಾವು ಫ್ರಂಟ್ ಲೈನ್ ಅಂದರೆ ಪೈಲಟ್ ಬೇಸ್ ಮೇಲೆ ಅದನ್ನು ಪ್ರತ್ಯಕ್ಷ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಯಾವುದೇ ಒಂದು ಆವಿಷ್ಕಾರಗಳನ್ನು ನಮ್ಮ ತೋಟಗಾರಿಕೆ ಇಲಾಖೆಯ ಉತ್ಕೃಷ್ಟ ಕೇಂದ್ರಗಳ ಮೂಲಕ ಮತ್ತು ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನದ ಒಂದು ಸಹಯೋಗದೊಂದಿಗೆ ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆ ಜೊತೆಗೇ ಮುಖ್ಯವಾಗಿ ನಮ್ಮ ತೋಟಗಾರಿಕೆ ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 11 ತೋಟಗಾರಿಕೆ ತರಬೇತಿ ಕೇಂದ್ರಗಳಿದೆ, ಅಂದರೆ ಹಾರ್ಟಿಕಲ್ಚರ್ ಟ್ರೈನಿಂಗ್ ಸೆಂಟರ್ಸ್. ಇಲ್ಲಿ ನಾವೇನು ಮಾಡ್ತೀವಿ, ರೈತರ ಮಕ್ಕಳಿಗೆ 10 ತಿಂಗಳ ಒಂದು ತರಬೇತಿಯನ್ನು ಕೊಟ್ಟು ಅವರನ್ನು ತೋಟಗಾರಿಕೆ ಬೆಳೆಗಳಿಗೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ತಮ್ಮ ತೋಟದಲ್ಲಿ ಹೋಗಲಿ ಅಥವಾ ಕನ್ಸಲ್ಟೆನ್ಸಿ ಮಾದರಿಯಲ್ಲಿ ಸಹ ಅವರು ತೋಟಗಾರಿಕೆ ಬೆಳೆಗಳ ಬಗ್ಗೆ ಅವರಿಗೆಲ್ಲ ನಾವು ನಾಲೆಜ್ ಕೊಡ್ತೀವಿ. ಯಾವ ಥರ ಒಂದು ಉತ್ಪಾದನೆ ಮಾಡಬೇಕು ಮತ್ತು ಉತ್ಪಾದಕತೆಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ನಾವು 10 ತಿಂಗಳ ಒಂದು ತರಬೇತಿ ಕಾರ್ಯಕ್ರಮ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಡಾಕ್ಟರ್ ಪ್ರಕಾಶ್ ಎಂ ಸೋಬ್ರದವರೇ, ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಈಗ ನಾವು ಕೃಷಿ ತೋಟಗಾರಿಕಾ ಒಂದು ಬೆಳೆಯ ವಿಸ್ತರಣೆ ಹಿಡ್ಕೊಂಡು ಆ ಒಂದು ಪುನಶ್ಚೇತನ ಮಾಡೋದಾಗಲಿ, ನೀರಿನ ಒಂದು ಮೂಲಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಾಗಲಿ, ಮತ್ತು ಒಂದು ಸಂರಕ್ಷಿತ ಬೇಸಾಯ, ಪೌಷ್ಟಿಕಾಂಶಗಳನ್ನು ನಾವು ಹೇಗೆ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ನೀಡಬೇಕು, ಪೆಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಈ ಪೋಸ್ಟ್ ಹಾರ್ವೆಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟು, ಯಾಕೆಂದರೆ ಬೆಳೆ ಬಂದಿದೆ ಅದು ನಮ್ಮ ಕೈಗೆ ಬಾಯಿಗೆ ಬರಬೇಕಲ್ಲ, ಬೆಳೆ ಬಂದಿರೋದು ಸರಿಯಾಗಿ ಮಾರ್ಕೆಟಿಗೆ ಹೋಗಿ ಅದು ಒಳ್ಳೆ ಬೆಲೆ ಬಂದಾಗ ಮಾತ್ರ ನಮಗೆ ಲಾಭ ಆಗುತ್ತೆ. ಅಲ್ಲಿ ಕೂಡ ಕೋಲ್ಡ್ ಸ್ಟೋರೇಜ್ ಮಾಡೋ ನಿಟ್ಟಿನೊಳಗೆ ಹೇಗೆ ನಾವು ಸಹಾಯ ಮಾಡ್ತಾ ಇದ್ದಾರೆ, ಹಾಗೆಯೇ ಮುಖ್ಯವಾಗಿ ಪ್ರದರ್ಶನಗಳಾಗಲಿ ಅಥವಾ ಪ್ರಾತ್ಯಕ್ಷಿಕೆಗಳು ಅಥವಾ ಇನ್ನೊಂದು ಅಂದರೆ ವಿಶೇಷವಾಗಿ ಈ ಉತ್ಕೃಷ್ಟ ಕೇಂದ್ರಗಳ ಮೂಲಕ ರೈತ ಬಾಂಧವರಿಗೆ ನೆರವಾಗುವ ನಿಟ್ಟಿನೊಳಗೆ ಅಲ್ಲಿ ಏನೇನು ಹೊಸ ಹೊಸ ಆವಿಷ್ಕಾರಗಳ ಕಡೆ ಲಕ್ಷ ಹರಿಸಲಾಗ್ತಾ ಇದೆ, ಹೊಸ ಹೊಸ ಪ್ರಯೋಗಗಳನ್ನು ಮಾಡಲಾಗ್ತಾ ಇದೆ, ಆ ಪ್ರಯೋಗಗಳ ಫಲಿತಾಂಶವನ್ನು ರೈತರಿಗೆ ಹೇಳಿ ಇನ್ನೂ ಹೆಚ್ಚಿನ ಲಾಭದಾಯಕ ಕೃಷಿ ಮಾಡಲಿಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಸ್ತೃತವಾಗಿ ಹೇಳಿದಿರಾ. ನಮ್ಗೆ ಭಾಳ ಸಂತೋಷ ಆಯಿತು. ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಂಡಾಗಲೇ ನಾವು ಏನಾದರೂ ಯಶಸ್ಸನ್ನು ಗಳಿಸ್ಬೋದು. ಹಾಗೆ ಮಾಹಿತಿ ಮಾಡಿಕೊಂಡು ತೋಟಗಾರಿಕೆ ಇಲಾಖೆಯ ಸತತ ಸಂಪರ್ಕದೊಂದಿಗೆ ಮತ್ತು ರೈತ ಸಂಪರ್ಕ ಕೇಂದ್ರಗಳು ಹೇಗೂ ತಮ್ಮ ಹತ್ರ ಇವೆ, ಅಲ್ಲಿಯ ಅಧಿಕಾರಿಗಳ ಸಹಾಯ ತೆಗೆದುಕೊಂಡು ರಾಜ್ಯ ಸರ್ಕಾರದ ಒಂದು ಯೋಜನೆಗಳು ಫಲಪ್ರದವಾಗಿ ನಮ್ಮ ರೈತ ಬಾಂಧವರಿಗೆ ತಲುಪಿ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಲಿ ಅಂತ ಆಸೆ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಡಾಕ್ಟರ್ ಪ್ರಕಾಶ್ ಸೋಬ್ರದವರೇ, ಒಂದು ಹೊಸ ವಿಚಾರ ಇತ್ತೀಚೆಗೆ ಅಂದರೆ ನಮ್ಮ ರೈತ ಬಾಂಧವರು ಕೂಡ ಅದು ವಿಸ್ತೃತ ವಿಚಾರ ಮಾಡ್ತಾ ಇದ್ದಾರೆ, ರೈತ ಉತ್ಪಾದಕರ ಸಂಸ್ಥೆಗಳು. ಯಾಕಂದರೆ ಇವತ್ತು ನಾವು ಏನು ಉತ್ಪಾದನೆ ಮಾಡ್ತೀವಿ, ಆ ಒಂದು ಉತ್ಪಾದಕರ ಸಂಸ್ಥೆ ಇದ್ದರೆ ಈ ಖರೀದ್ದಾರಾಗಲಿ ಏಜೆಂಟರ್ ಆಗಲಿ ಅವ್ರ ಮೇಲೆ ದಬ್ಬಾಳಿಕೆ ನಡೆಸೋದು ಕಡಿಮೆ ಆಗುತ್ತೆ. ರೈತರ ಉತ್ಪನ್ನ ಡಬಲ್ ಆಗಬೇಕು, 2 ಪಟ್ಟು ಆಗಬೇಕು ಅಂತಂದಾಗ ಈ ಥರ ಒಂದು ಸಂಘಟನಾತ್ಮಕ ಆಲೋಚನೆಗಳು ಬಂದಾಗ ಅಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಸರ್ಕಾರ ಕೂಡ ಈ ನಿಟ್ಟಿನೊಳಗೆ ಒಂದು ದೃಢವಾದ ಹೆಜ್ಜೆ ಇಟ್ಟು ರೈತ ಉತ್ಪಾದಕರ ಸಂಸ್ಥೆಗಳನ್ನು ಆರಂಭ ಮಾಡಲಿಕ್ಕೆ ಮೊದಲು ಮಾಡಿದ ರೈತರನ್ನು ಉತ್ತೇಜಿಸ್ತಾ ಇದೆ. ಈ ರೈತ ಉತ್ಪಾದಕರ ಸಂಸ್ಥೆಯ ಒಂದು ಪ್ರಯೋಜನಗಳೇನು, ಒಂದೆರಡು ಮಾತುಗಳನ್ನು ಹೇಳ್ಬೋದಾ? ಇದರಲ್ಲಿ ಮುಖ್ಯವಾಗಿ ನಾವು ಈಗ ಭಾಳಷ್ಟು ರೈತರು ವೈಯಕ್ತಿಕವಾಗಿ ಸಮಸ್ಯೆಗಳನ್ನು ಬೇರೆ ಬೇರೆ ಥರ ಇದೆ. ಅದು ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಈ ಸಾಮಗ್ರಿಗಳ ಒಂದು ಖರೀದಿ ಮಾಡುವಾಗಿಂದ ಹಿಡ್ಕೊಂಡು ಅಂದರೆ ರೇಟ್ ಜಾಸ್ತಿ ಆಯಿತು ಅಂತಕ್ಕಂಥದ್ದು ಹಿಡ್ಕೊಂಡು ಮತ್ತು ತಾಂತ್ರಿಕವಾಗಿ ಅನುಷ್ಠಾನಗೊಳಿಸಬೇಕಾದ್ರೆ ಕೆಲವೊಂದು ತೊಂದರೆಗಳಾಗ್ಬೋದು. ಅದೇ ಥರ ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ಯಾವಾಗ ಕೊಯ್ಲು ಮಾಡ್ತಾರೆ, ಕೊಯ್ಲು ಮಾಡಿದ್ಮೇಲೆ ಮಾರುಕಟ್ಟೆಯಲ್ಲಿ ತೊಂದರೆ, ಯಾಕಂದರೆ ವ್ಯಕ್ತಿಕವಾಗಿ ಅದನ್ನು ಹೋರಾಟ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾವಾಗ ರೈತ ಎಲ್ಲರೂ ಸೇರಿ ಒಂದು ಸಂಘಟನೆ ಮಾಡಿ ಸಂಘಟನೆ ಮೂಲಕ ಮಾಡಿದಾಗ ಒಂದು ಅವರ ಶೋಷಣೆಯನ್ನು ತಪ್ಪಿಸ್ತಕ್ಕಂಥದ್ದು ಮತ್ತು ಅವರು ಬೆಳೆದಂಥ ಬೆಳೆ ಏನಿದೆ ಅದನ್ನು ಅದರ ಬೆಲೆಯನ್ನು ಅವರೇ ಒಂದು ನಿರ್ಣಯ ಮಾಡಿ ತೀರ್ಮಾನ ಮಾಡಿ ಮಾರುಕಟ್ಟೆಗೆ ಬಿಡತಕ್ಕಂಥದ್ದು, ಈ ಒಂದು ಉದ್ದೇಶದಿಂದ ಸಂಘಟನೆ ಬಹಳಷ್ಟು ಅವಶ್ಯ. ಈ ಒಂದು ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು 2014 ಮತ್ತು 2015 ಸಾಲಿನಲ್ಲಿ ಈ ರೈತ ಉತ್ಪಾದಕ ಸಂಘಗಳನ್ನು ರಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೂ ನಾವು ತೋಟಗಾರಿಕೆ ಇಲಾಖೆಯಿಂದ ಸುಮಾರು 180 ಪಿಒಗಳನ್ನು ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ನೋಂದಣಿ ಮಾಡಿ ಅವತ್ತು ಬೇಕಾದಂತಹ ವಿವಿಧ ಸಹಾಯಧನಗಳನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಸುಮಾರು ಬೇರೆ ಬೇರೆ ಇಲಾಖೆಗಳಿಂದ 1086 ತೋಟಗಾರಿಕೆ ಕಂಪನಿಗಳು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಗಳಿದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಆಜಾದಿ ಕಾ ಅಮೃತ್ ಮಹೋತ್ಸವ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಅಂಗವಾಗಿ ಅಂದರೆ 750 ಅಮೃತ FPOಗಳು ಅವುಗಳನ್ನು ಸ್ಥಾಪನೆ ಮಾಡಬೇಕಂತ ಘೋಷಣೆ ಮಾಡಿದರು. ಈ 750 FPOಗಳಲ್ಲಿ ಎಲ್ಲ ಇಲಾಖೆಗಳು ಸೇರಿಕೊಂಡಿದ್ದೇವೆ, ಅಂದರೆ ಕೃಷಿ ಇಲಾಖೆ, ಮೀನುಗಾರಿಕೆ, ನೇಕಾರರು ಎಲ್ಲ ಒಂದು ಸೇರಿಕೊಂಡು ವಿವಿಧ ಒಂದು ಬೇರೆ ಬೇರೆ ಉದ್ಯೋಗದಲ್ಲಿರತಕ್ಕಂಥ ಪ್ರತಿಯೊಬ್ಬರು ಎಲ್ಲರೂ ಉತ್ಪಾದಕ ಸಂಸ್ಥೆಗಳನ್ನು ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದೀವಿ. ಅದರಲ್ಲಿಯೂ ಸಹ ನಾವು ಅಮೃತ FPOಗಳನ್ನು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಡಾಕ್ಟರ್ ಪ್ರಕಾಶ್ ಎಂ ಸೋಬ್ರದವರೆ, ಸರ್ಕಾರದ ಆರಂಭ ಏನಿದೆ ಅಲ್ಲ, ಇದು ಅತ್ಯುತ್ತಮವಾದ ಆರಂಭ. ಒಂದು ರೈತರನ್ನು ಸ್ವಾವಲಂಬಿ ಮಾಡೋ ನಿಟ್ಟಿನೊಳಗೆ ತಾವು ಬೆಳೆದ ಬೆಲೆಗೆ ಒಂದು ವೈಜ್ಞಾನಿಕ ಬೆಳೆಯನ್ನು ತಾವೇ ನಿಗದಿ ಮಾಡಿ ಮಾರಾಟ ಮಾಡುವಂಥದ್ದು ಏನಿದೆ ಅಲ್ಲ, ಅದು ರೈತರ ಮುಖದಲ್ಲಿ ಖಂಡಿತವಾಗಿ ಮಂದಹಾಸವನ್ನು ತರಲಿಕ್ಕೆ ಸಾಧ್ಯ ಅದ. ಇದು ಉತ್ತಮ ವಿಚಾರ. ಈ ಒಂದು ರೈತ ಉತ್ಪಾದಕರ ಸಂಸ್ಥೆ ಏನು ಮಾಡ್ಕೋತಾರಲ್ಲ ನಮ್ಮ ಸಂಘಟನೆಗಳು, ತಾವು ಸಾಕಷ್ಟು ಈಗ ಅಮೃತ ಮಹೋತ್ಸವ ಸಂದರ್ಭದೊಳಗೆ ಮುಖ್ಯಮಂತ್ರಿಗಳು ಏನು ಘೋಷಣೆ ಮಾಡಿದಾರಲ್ಲ, 750 ಅಮೃತ ರೈತ ಆಗಲಿ, ಮೀನುಗಾರರಾಗಲಿ, ನೇಕಾರ ಉತ್ಪಾದಕರ ಸಂಘಗಳನ್ನು ಉತ್ಪಾದನೆ ಮಾಡೋದು ತುಂಬ ಒಂದು ಉತ್ತಮ ವಿಚಾರವಿದು. ಈ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿದರೆ ಯಾವ ರೀತಿ ನಮ್ಮ ರೈತ ಬಾಂಧವರಿಗೆ ಸಹಕಾರ ಆಗಲಿಕ್ಕೆ ಸಾಧ್ಯ, ಇದ್ರ ಬಗ್ಗೆ ಬೆಳಕು ಚೆಲ್ಬೋದಾ? ನಾನು ತೋಟಗಾರಿಕೆ ಒಂದು ಕಂಪನಿಗಳನ್ನು ಮಾಡಬೇಕಾದ್ರೆ ಒಂದು ಇದು ಒಂದು ಕಂಪನಿ ಆ್ಯಕ್ಟ್, ಅದರ ಪ್ರಕಾರ ಇದು ನೋಂದಣಿ ಆಗುತ್ತೆ. ಇಲ್ಲಿ ಮುಂಚೆ ನಾವೇನು ಹೇಳ್ತಿದ್ವಿ, 1000 ಜನ ರೈತರು ಅದಕ್ಕೆ ಸದಸ್ಯರಾಗಿರಬೇಕು ಅಂಥೇಳಿ. 1000 ಜನ ಅಂದ ತಕ್ಷಣ ಅದು ಏರಿಯಾ ಆಫ್ ಆಪರೇಷನ್ ಜಾಸ್ತಿ ಆಗುತ್ತೆ ಅಂತ ಕೆಲವೊಂದು ಸಮಸ್ಯೆಗಳು ಬಂದಾಗ ಅದನ್ನು ಈಗ ಕನಿಷ್ಠ 300ರಿಂದ 1000ವರೆಗೂ ರೈತರು ಸೇರಿಕೊಂಡು ಒಂದು ಸಂಘ ಸಂಸ್ಥೆಗಳನ್ನು ಮಾಡೋದಾಗಲಿ, ಇಲ್ಲಿ ಮೊದಲು ಏನು ಮಾಡಬೇಕಾಗುತ್ತೆ, ರೈತರು ತಮ್ಮ ಷೇರನ್ನು ಕೊಡಬೇಕಾಗುತ್ತೆ, 1,000 ರೂಪಾಯಿ ಅವ್ರದ್ದು ಪ್ರತಿ ರೈತರಿಗೆ ಷೇರ್ ಇರುತ್ತೆ. ಅದಾದಮೇಲೆ ನಮ್ಮ ಸರ್ಕಾರದಿಂದ ಅಥವಾ ಇಲಾಖೆಯಿಂದ ನಾವು ಈ ವ್ಯವಹಾರಿಕ ಬಂಡವಾಳ ಅಂದರೆ FPOದವರು ಯಾವಾಗ ಅದನ್ನ ಅವರು ಪ್ರಾರಂಭ ಮಾಡಬೇಕಾದ್ರೆ ಅವ್ರಿಗೆ ವ್ಯವಹಾರಿಕ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಅದಕ್ಕೆ ಒಂದು ಸುಮಾರು 10 ಲಕ್ಷದವರೆಗೂ ಸಹಾಯಧನ ಕೊಡ್ತಕ್ಕಂಥದ್ದು ಇಲಾಖೆಯಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಇದರದ್ದು ಏನಂತಂದರೆ, ಈ ರೈತರಿಗೆ ಏನು ಅಗತ್ಯ ಇರತಕ್ಕಂಥ ಪರಿಕರಗಳು ಅಂದರೆ ಇನ್ಪುಟ್ಸ್, ಸಬ್ಸಿಡಿ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಇವುಗಳನ್ನು ಸಗಟು ದರದಲ್ಲಿ ಖರೀದಿ ಮಾಡೋಕ್ಕೆ ಮತ್ತು ಅಗತ್ಯ ತಾಂತ್ರಿಕ ಮಾಹಿತಿಯನ್ನು ಭಾಳಷ್ಟು ರೈತರಿಗೆ ಒಂದೇ ಸಲ ನಾವು ಅದನ್ನು ಪಸರಿಸೋಕ್ಕೆ ಮತ್ತು ರೈತರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ನಾನು ಹೇಳಿದೆ, ಮುಖ್ಯವಾಗಿ ಪ್ಯಾಕಿಂಗು ಮತ್ತು ಪ್ಯಾಕೋಸ್ಗಳು, ಕೋಲ್ಡ್ ಸ್ಟೋರೇಜ್ಗಳು ಮತ್ತು ಕಸ್ಟಮ್ ಹೈರಿಂಗ್ ಸೆಂಟರ್ ಅಂದರೆ ಬೇಕಾದಂಥ ಯಂತ್ರೋಪಕರಣಗಳನ್ನು ಬಾಡಿಗೆ ಆಧಾರದ ಮೇಲೆ ಪಡೆಯೋಕ್ಕೆ ಒಂದು ಸೇವಾ ಕೇಂದ್ರ ಮಾಡೋದಾಗಲಿ, ಇವುಗಳನ್ನು ನಾವು FPO ಮೂಲಕ ಮಾಡಿದರೆ ರೈತರ ಸಂಸ್ಥೆಗಳನ್ನು ಬಲಪಡಿಸಿದಂತಾಗುತ್ತೆ ಮತ್ತು ರೈತರಿಗೂ ಸಹ ಅವರವರ ಉತ್ಪನ್ನಗಳ ಬಗ್ಗೆ ವ್ಯಾಪಾರ ಯಾವ ಥರ ಮಾಡಬೇಕು, ಹೆಚ್ಚಿನ ಒಂದು ಲಾಭವನ್ನು ಯಾವ ಥರ ಗಳಿಸ್ಕೋಬೇಕು ಅನ್ನೋದಕ್ಕೆ ಉತ್ತೇಜನ ನೀಡೋಕ್ಕೆ ಮಾರುಕಟ್ಟೆ ಸೌಲಭ್ಯ ಏನೇನು ಬೇಕಾಗುತ್ತೆ ಅವುಗಳನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೂ ಸಹ ಸಹಾಯಧನ ನೀಡತಕ್ಕಂಥದ್ದು ಇಲಾಖೆಯಲ್ಲಿದೆ. ಡಾಕ್ಟರ್ ಪ್ರಕಾಶ್ ಸೋಬ್ರದವರೇ, ಇದು ತುಂಬ ಉತ್ತಮ ವಿಚಾರ. ಯಾಕಂದರೆ ಇವತ್ತು ನಾವು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂದರೆ ಸಣ್ಣ ರೈತ ಆಗಲಿ ದೊಡ್ಡ ರೈತ ಆಗಲಿ ಒಬ್ಬರಿಗೆ ಮಾಡಲಿಕ್ಕೆ ಭಾಳ ಕಷ್ಟ. ಅದು ಈ ಥರ ಒಂದು ಸಂಸ್ಥೆಗಳು ಸಂಘಗಳು ಮುಂದೆ ಬಂದು ಎಲ್ಲರೂ ಸೇರಿ ಅವ್ರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಸರ್ಕಾರ ಕೂಡ ಸಹಾಯ ನೀಡುತ್ತೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡ ಕೋಲ್ಡ್ ಸ್ಟೋರೇಜನ್ನು ಮಾಡ್ಬೋದು, ಅದು ಖಂಡಿತವಾಗಿ ಕೂಡ ರೈತರಿಗೆ ಸಹಕಾರಿಯಾಗುತ್ತೆ. ಆ ನಿಟ್ಟಿನೊಳಗೆ ರೈತ ಉತ್ಪಾದಕರ ಸಂಘಗಳೇನಿದೆಯಲ್ಲ ಇವುಗಳಿಂದ ಅಭಿವೃದ್ಧಿ ನಿರೀಕ್ಷೆ ಮಾಡಬೇಕು, ಯಾಕಂದರೆ ಅದರಿಂದ ಒಂದು ಸರ್ಕಾರದ ಈ ಪ್ರಯತ್ನಕ್ಕೆ ರೈತರ ಒಂದು ಸಹಕಾರನೂ ಬೇಕಾಗ್ತದೆ. ತಾವು ಮುಂದೆ ಬರಬೇಕು, ಬಂದು ಸಾಕಷ್ಟು ಸಂಘಗಳನ್ನು ಮಾಡಿದಾಗ ಮಾತ್ರ ಅದರ ಒಂದು ಯಶಸ್ಸು ಆಗ್ತದೆ. ಈಗ ತಾವು ಹೇಳ್ತಾ ಇದ್ರು 1086 ರೈತ ಉತ್ಪಾದಕರ ಸಂಘಗಳು ಇದುವರೆಗೆ ನಮ್ಮ ರಾಜ್ಯದಲ್ಲಿ ಆಗಿವೆ ಅಂಥೇಳಿ, ಬೇರೆ ಬೇರೆ ಯಾವ್ಯಾವ ವಿಭಾಗದಲ್ಲಿ ಈ ಒಂದು ಉತ್ಪಾದಕ ಸಂಘಗಳಿದೆ, ಅದನ್ನು ಸ್ವಲ್ಪ ಮಾಹಿತಿ ಕೊಡಿ. ಮತ್ತು ಆಮೇಲೆ ಹೇಗೆ ನಮ್ಮ ರೈತ ಬಾಂಧವರು ಈ ಒಂದು ಉತ್ಪಾದಕರ ಸಂಘಟನೆ ಮಾಡ್ಕೊಳ್ಳೋಕ್ಕೆ ಮುಂದೆ ಬರಬೇಕು, ಸರ್ಕಾರ ಯಾವ ರೀತಿ ಅದಕ್ಕೆ ಉತ್ತೇಜನ ನೀಡ್ತಾ ಇದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಈಗ ನಮಗೆ ಇನ್ನು 10,000 ಎಫ್ಪಿಗಳನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು. ಸೊ ಅದರಲ್ಲೂ ನಮ್ಮ ಕರ್ನಾಟಕದ ಪಾಲಿದೆ, 100 ಎಫ್ಪಿಗಳನ್ನು ನಾವು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಅಮೃತ್ ಎಫ್ ಪಿ ಒಗಳು, ಅದ್ರ ಜೊತೆಗೇನೆ ಇಲಾಖೆ ಬೇರೆ ಬೇರೆ ಇಲಾಖೆಯವರು ಈ ಒಂದು ಎಫ್ ಪಿ ಒಗಳಿಗೆ ಉತ್ತೇಜನ ನೀಡತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆಯವರು ಸುಮಾರು 339 ಎಫ್ ಪಿ ಒಗಳನ್ನು ಸ್ಥಾಪನೆ ಮಾಡೋಕ್ಕೆ ಪ್ರೋತ್ಸಾಹಧನವನ್ನು ನೀಡಿದ್ದಾರೆ. ಅದರಲ್ಲೂ ಎರಡನೇದೇ ಅಂತಂದರೆ ನಬಾರ್ಡ್, ನಬಾರ್ಡ್ನವರು ಸಹ ಭಾಳಷ್ಟು 320 ಎಫ್ ಪಿ ಒಗಳನ್ನು ಮಾಡೋಕ್ಕೆ, ಮತ್ತು ತೋಟಗಾರಿಕೆ ಇಲಾಖೆಯಿಂದ 163, ಇನ್ನೊಂದು ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸೋರ್ಷಿಯಂ ಅಂತಿದೆ, ಅದು ನ್ಯೂ ದೆಹಲಿಯಲ್ಲಿದೆ, ಅವ್ರ ಮುಖಾಂತರ 64, ಮತ್ತು ಎನಿಮಲ್ ಹಸ್ಬೆಂಡ್ರಿ ಅಂದರೆ ಪಶುಸಂಗೋಪನೆ ಇಲಾಖೆಯಿಂದ 74, ಅದೇ ಥರ ಮೀನುಗಾರಿಕೆ ಇಲಾಖೆಯಲ್ಲಿ ಇರತಕ್ಕಂಥ 53 ಎಫ್ ಪಿಗಳು, ಮತ್ತು ಹ್ಯಾಂಡ್ಲೂಮ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಅಂದರೆ ನೇಕಾರರಿಗೆ ಅನುಕೂಲ ಆಗೋಕ್ಕೆ 30, ಮತ್ತು ರೇಷ್ಮೆ ಇಲಾಖೆಯಲ್ಲಿ ಒಂದು 29, ಮತ್ತು ಇತರೆ ಎಲ್ಲ ಸೇರಿ ಸುಮಾರು 1086 ಎಫ್ ಪಿಗಳು ಇದ್ದಾವೆ. ನಾವು ಸರ್ಕಾರದಿಂದ ಏನು ಸಹಾಯ ಮಾಡ್ತಾ ಇದ್ದೀವಿ ಅಂತಂದರೆ ಮುಖ್ಯವಾಗಿ ವ್ಯವಹಾರಿಕ ಬಂಡವಾಳ. ಇಲ್ಲಿ ಪ್ರಥಮವಾಗಿ ಅವ್ರಿಗೆ ಬೇಕಾದಂತಹ ಯಾವುದೇ ಒಂದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕೆ ಅವರು ವ್ಯವಹಾರಿಕ ಬಂಡವಾಳ ಬೇಕಾಗುತ್ತೆ. 10 ಲಕ್ಷದವರೆಗೂ ನಾವು ವ್ಯವಹಾರಿಕ ಬಂಡವಾಳಕ್ಕೆ ಬೇಕಾದಂತಹ ಸಹಾಯಧನ, ಮತ್ತು ಈ ಯಂತ್ರೋಪಕರಣಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಕೇವಲ ಒಂದೊಂದು ಯಂತ್ರೋಪಕರಣವು 6-10 ಲಕ್ಷ ರೂಪಾಯಿ ಇರುತ್ತೆ, ಅದನ್ನು ನಮ್ಮ ವೈಯಕ್ತಿಕವಾಗಿ ರೈತರು ಖರೀದಿ ಮಾಡೋಕ್ಕೆ ಅನುಕೂಲ ಆಗಲಿಕ್ಕಿಲ್ಲ. ಅಂತಹ ಟೈಮ್ನಲ್ಲಿ ಈ ಒಂದು ಯಂತ್ರೋಪಕರಣಗಳ ಸೇವಾ ಕೇಂದ್ರ ಅಂದರೆ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತ ಮಾಡಿಕೊಂಡ್ರೆ, ಅಥವಾ ಮಷಿನರಿ ಬ್ಯಾಂಕ್ ಯಂತ್ರೋಪಕರಣ ಬ್ಯಾಂಕ್ ಅಂತ ಮಾಡಿಕೊಂಡ್ರೆ ನಾವು 90% ಸಬ್ಸಿಡಿಯನ್ನು, 10 ಲಕ್ಷ ಇತ್ತಂದ್ರೆ 9 ಲಕ್ಷದವರೆಗೂ ನಾವು ಸಹಾಯಧನ ಕೊಡ್ತೀವಿ. ಎಫ್ ಪಿ ಓದವ್ರು ಕೇವಲ 1 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಅವ್ರ ಬಂಡವಾಳವನ್ನು ಹಾಕಿದರೆ 90% ಸಬ್ಸಿಡಿ ಕೊಡ್ತೀವಿ. ಅದೇ ಥರ ನಾನು ಹೇಳಿದೆ, ಈಗ ಕಲೆಕ್ಷನ್ ಸೆಂಟರ್ ಮಾಡೋದಾಗಲಿ, ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಹಾಕೋದಾಗಲಿ, ಅಥವಾ ಇಂಟಿಗ್ರೇಟೆಡ್ ಪ್ಯಾಕೋಸ್ ಅದನ್ನು ಮಾಡೋದಾಗಲಿ, ಮತ್ತು ಯಾವುದೇ ಒಂದು ಕೋಲ್ಡ್ ಸ್ಟೋರೇಜನ್ನು ಮಾಡೋಕ್ಕೆ ಸಹಾಯಧನ ನಮ್ಮ ಬೇರೆ ಬೇರೆ ಯೋಜನೆಯಲ್ಲಿದೆ. ನಮ್ಮ ಉತ್ಪಾದಕ ಸಂಸ್ಥೆಗಳ ಮೂಲಕ ಏನಾದರೂ ಅವ್ರು ಮಾಡಿದರೆ 90% ಸಹಾಯಧನ ಪಡೆಯೋಕ್ಕೆ ಅವಕಾಶಗಳಿದೆ. ಆದರೆ ಇದಕ್ಕೆ ಏನಂತಂದರೆ ಮುಖ್ಯವಾಗಿ ಇದಕ್ಕೊಂದು DPR ಅಂತ ಮಾಡಬೇಕಾಗುತ್ತೆ, ಒಂದು ಯೋಜನಾ ವರದಿಯನ್ನು ಮಾಡಬೇಕಾಗತ್ತೆ. ಆ ಯೋಜನಾ ವರದಿ ಮಾಡೋಕ್ಕೆ ನಮ್ಮ ಇಲಾಖೆಯಲ್ಲಿ ಇರತಕ್ಕಂಥ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಇದಕ್ಕೆ ಇದ್ದಾರೆ ಕೆಲವು ಜನ, ಅವರೂ ಸಹ ಅದಕ್ಕೆ ಸಹಾಯಧನ ಮಾಡ್ತಾರೆ. ಡಾಕ್ಟರ್ ಪ್ರಕಾಶ್ ಎಂ ಸೊಬರದವರೇ, ಈಗ ತಾವು ಹೇಳಿದ ಸಂಖ್ಯೆಗಳನ್ನು ನೋಡ್ತಾ ಇದ್ದರೆ ರೈತರ ಒಂದು ಒಂದು ಪ್ರೋತ್ಸಾಹ, ರೈತರ ಒಂದು ಪ್ರತಿಕ್ರಿಯೆ ತುಂಬ ವ್ಯಾಪಕವಾಗಿದೆ. ರೈತ ಬಾಂಧವರು ಮುಂದೆ ಬಂದು ಉತ್ಪಾದಕ ಸಂಘಗಳನ್ನು ಮಾಡ್ಕೋತಾ ಇದ್ದಾರೆ, ಭಾಳ ಸಂತೋಷದ ವಿಚಾರ. ತೋಟಗಾರಿಕಾ ರೈತ ಉತ್ಪಾದಕರ ಸಂಖ್ಯೆಗಳ ಪ್ರಗತಿ ಬಗ್ಗೆ ನಾವು ವಿಚಾರ ಮಾಡಿದಾಗ ಯಾವ ರೀತಿ ಪ್ರಗತಿಯನ್ನು ಕಾಣ್ತಾ ಇದ್ದೇವು? ಅವುಗಳು ಮುಂದುವರಿಬೇಕು, ಆ ವ್ಯವಹಾರ ಮಾಡಲಿಕ್ಕೆ ತಯಾರಾಗಬೇಕು, ಮತ್ತು ಆ ಒಂದು ಸಂಘಟನೆಗಳೆಲ್ಲ ಒಗ್ಗಟ್ಟಿರಬೇಕು, ರೈತರೆಲ್ಲ ಕೂಡಬೇಕು. ಆಮೇಲೆ ಈ ಥರ ಬ್ಯಾಂಕ್ಗಳನ್ನು, ಯಂತ್ರೋಪಕರಣಗಳ ಬ್ಯಾಂಕ್ ಆಗಿರ್ಬೋದು, ಮತ್ತು ವ್ಯವಹಾರಿಕ ಬಂಡವಾಳವನ್ನು ತೊಡಗಿಸ್ಕೊಳ್ಳೋದು, ಅವೆಲ್ಲರೂ ಕೂಡ ಜಂಟಿಯಾಗಿ ಒಂದು ಕಾರ್ಯನಿರ್ವಹಣೆ ಮಾಡಬೇಕಾಗ್ತದೆ. ಈ ಒಂದು ಸಂಘಟನೆಗಳು ಯಾವ ರೀತಿ ಪ್ರಗತಿಯನ್ನು ಕಾಣ್ತಾ ಇವೆ? ರಾಜ್ಯ ಸರ್ಕಾರದ ತಮ್ಮ ಒಂದು ಇಲಾಖೆ ಹೇಗೆ ದೂರದೃಷ್ಟಿಯನ್ನು ಇಟ್ಕೊಂಡು ಅವರಿಗೆ ಸಹಕಾರ ನೀಡ್ತಾ ಇದೆ, ಹೇಳ್ಬೋದಾ? ಈಗ ಇಲ್ಲಿ ಮುಖ್ಯವಾಗಿ ಒಂದು ನಾವು ರೈತ ಉತ್ಪಾದಕ್ಕೆ ಕಂಪನಿಯನ್ನು ಅಥವಾ ಎಫ್ ಪಿ ಒಗಳನ್ನು ಮಾಡಬೇಕಾದ್ರೆ, ಇಲ್ಲಿ ನಾನು ಈಗಾಗಲೇ ಹೇಳಿದೆ, ರೈತರು ತಮ್ಮ ಒಂದು ಬಂಡವಾಳ ಶೇರ್ ಅಮೌಂಟನ್ನು ಹಾಕಬೇಕಾಗತ್ತೆ, ಮತ್ತು ವ್ಯವಹಾರಿಕ ಬಂಡವಾಳಗಾಗಿ ನಾವು ಸಹಾಯಧನ ಕೊಡ್ತಾ ಇದ್ವಿ. ಇಲ್ಲಿ ರೈತರಿಗೆ ನೇರವಾಗಿ ಇದನ್ನೆಲ್ಲ ಗೊತ್ತಾಗಲ್ಲ, ಯಾಕಂದರೆ ಇದು ಕಂಪನಿ ಆ್ಯಕ್ಟ್ ಪ್ರಕಾರ ಇದೆ. ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಯಾವುದೋ ಒಂದು ಏಜೆನ್ಸಿ ಅವರಿಗೆ ಸಹಾಯಧನ ನೀಡೋಕ್ಕೆ ಅಥವಾ ಇರತಕ್ಕಂಥ ಮಾಹಿತಿಯನ್ನು ನೀಡೋಕ್ಕೆ ಇರಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಮುಂಚಿನ ದಿನಗಳಲ್ಲಿ ನಾವು ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸೋರ್ಷಿಯಂ ಅಂತ ನ್ಯೂ ದೆಹಲಿ ಇರತಕ್ಕಂಥ ಅವ್ರನ್ನ ನಾವು ಈ ಒಂದು ತಾಂತ್ರಿಕ ಜ್ಞಾನ ಕೊಡೋಕ್ಕೆ ಅಥವಾ ಕಂಪ್ನಿಗಳನ್ನು ಯಾವ ಥರ ನೋಂದಣಿ ಮಾಡೋಕ್ಕೆ ಸಹಾಯ ಆಗಲಿ ಅಂತ ಅವ್ರನ್ನ ನಾವು ನೇಮಿಸ್ಕೊಂಡಿದ್ವಿ. ಆಮೇಲೆ ಏನಿಸ್ತು, ಅವರು ಅಲ್ಲಿ ಅಷ್ಟು ದೂರ ಇದ್ದಾರೆ, ಅವರು ಇಲ್ಲಿ ಬರೋದು ಕಷ್ಟ ಆಗ್ಬೋದು ಅಂಥೇಳಿ ನಾವು ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ಸ್ ಅಂದರೆ ಸಂಪನ್ಮೂಲ ಸಂಸ್ಥೆಗಳನ್ನು ಆಯ್ಕೆ ಮಾಡಿದ್ದೀವಿ. ಈ ಸಂಪನ್ಮೂಲ ಸಂಸ್ಥೆಗಳು ಈ ಕಂಪ್ನಿಯನ್ನು ಯಾವ ಥರ ನೀವು ಶೇರ್ ಕಲೆಕ್ಟ್ ಮಾಡಬೇಕು, ಯಾವ ಥರ ಕಂಪ್ನಿ ನೋಂದಣಿ ಮಾಡಬೇಕು, ಮತ್ತು ಇಲ್ಲಿ ಮುಖ್ಯವಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಪ್ರತಿಯೊಂದು ಕಂಪ್ನಿಯಲ್ಲಿ ಸುಮಾರು 20 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಆ ಬೋರ್ಡ್ ಆಫ್ ಡೈರೆಕ್ಟರ್ಸದ್ದು ಜವಾಬ್ದಾರಿಗಳು ಏನು, ಮತ್ತು ಅವರು ಯಾವ ಥರ ಮೀಟಿಂಗ್ ಮಾಡಬೇಕು, ಮತ್ತು ಯಾವ ಥರ ಅಲ್ಲಿ ಇರ್ತಕ್ಕಂಥ ಸಂಸ್ಥೆಯಲ್ಲಿ ಇರ್ತಕ್ಕಂಥ ದಾಖಲಾತಿಗಳ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಒಂದು ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಅದ್ರ ಜೊತೆಗೇ ನಮ್ಮಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದರೆ ಎಫ್ ಪಿ ಒಗೆ ಒಂದು ಉತ್ಕೃಷ್ಟ ಕೇಂದ್ರ ಇದೆ, ಅದು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವರ ಒಂದು ಅಧೀನದಲ್ಲಿ ಈಗ ಬೆಂಗಳೂರಿನಲ್ಲಿದೆ. ಅಲ್ಲಿಯೂ ಸಹ ಇರತಕ್ಕಂಥ ಅಧಿಕಾರಿಗಳು ಮತ್ತು ಅವರು ತಮ್ಮ ರಾಜ್ಯದ ಉದ್ದಗಲಕ್ಕೂ ಹೋಗಿ ಎಲ್ಲೆಲ್ಲಿಯೂ ಎಫ್ ಪಿ ಒ ಮತ್ತು ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಅದಕ್ಕೆ ಬೇಕಾದಂಥ ಸೂಕ್ತ ತರಬೇತಿಯನ್ನು ಅಂದರೆ ಅದು ಆಡಳಿತಾತ್ಮಕ ಒಂದು ತರಬೇತಿಯನ್ನು ಕೊಡ್ತೀವಿ. ಅದೇ ಥರ ತಾಂತ್ರಿಕ ತರಬೇತಿ ಕ್ರಾಪ್ ಆಧಾರಿತ ಅಂದರೆ ಬೆಳೆ ಆಧಾರಿತಗಳನ್ನ ಇಲಾಖೆಯವ್ರು ಕೊಡ್ತಾ ಇದ್ದೀವಿ. ಇಲ್ಲಿವರೆಗೂ ಪ್ರಗತಿ ಆಗಿದೆ ಅಂತ ಹೇಳಬೇಕಂದ್ರೆ, ಇಲ್ಲಿವರೆಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ 95 ಎಫ್ ಪಿ ಒಗಳಿಗೆ ನಾವು ಈ ಬಾಡಿಗೆ ಯಂತ್ರೋಪಕರಣಗಳ ಸೇವಾ ಕೇಂದ್ರ ಅವಕ್ಕೆ ನಿರ್ಮಾಣಕ್ಕೆ ಪ್ರತಿಯೊಬ್ಬರಿಗೂ ಗರಿಷ್ಠ 22.5 ಲಕ್ಷ ಸಬ್ಸಿಡಿ ಅಂತಂದರೆ, ಇಲ್ಲಿವರೆಗೂ ಸುಮಾರು 20 ಕೋಟಿ ಸಹಾಯಧನವನ್ನು ನಾವು ಕೊಟ್ಟಿದ್ದೀವಿ. ಓಹೋ, ಅದ್ರ ಜೊತೆಗೇ 98 ಎಫ್ ಪಿ ಒಗಳಿಗೆ ಈ ದುಡಿಯುವ ಬಂಡವಾಳ, ನಾನು ಹೇಳಿದೆ ವರ್ಕಿಂಗ್ ಕ್ಯಾಪಿಟಲ್, ಅದನ್ನು ಸುಮಾರು 14.5 ಕೋಟಿ ರೂಪಾಯಿ ಮತ್ತು ಮಾಹಿತಿ ಕೂಡ ಸಾಕಷ್ಟು ತೆಗೆದುಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಒಂದು ವ್ಯವಸ್ಥೆ ಇರುವಾಗ ಸರ್ಕಾರ ಕೂಡ ಆ ವ್ಯವಸ್ಥೆಗೆ ಬಂದು ಎಲ್ಲ ಮಾಹಿತಿಯನ್ನು ಕೊಡ್ತದೆ, ಎಲ್ಲ ಯೋಜನೆಗಳು ಕೂಡ ಫಲಪ್ರದ ಆಗ್ತವೆ ಅಂತ ಆಸೆ ಮಾಡ್ತಾ. ಇವತ್ತು ತೋಟಗಾರಿಕಾ ರೈತ ಉತ್ಪಾದಕರ ಸಂಸ್ಥೆಗಳೇನಿದೆಯಲ್ಲ, ಈಗ ಆಗಲೇ ವ್ಯಾಪಾರವನ್ನು ವಹಿವಾಟನ್ನು ಶುರು ಮಾಡಿವೆ. ಈ ತೋಟಗಾರಿಕಾ ರೈತ ಉತ್ಪಾದಕರ ಸಂಸ್ಥೆಗಳ ಪ್ರಸ್ತುತ ವ್ಯಾಪಾರದ ಸ್ಥಿತಿಗತಿಗಳು ಹೇಗಿದೆ, ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ದಿಕ್ಸೂಚಿ ಏನು? ಇಲ್ಲಿ ಮುಖ್ಯವಾಗಿ ಈ ನಮ್ಮ ಎಫ್ ಪಿ ಒದವರು ಎರಡು ಥರ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ವ್ಯಾಪಾರ ಒಂದು ಇನ್ಪುಟ್ ಸಬ್ಸಿಡಿ ಅಂದರೆ ಇನ್ಪುಟ್ ವ್ಯವಹಾರ ಅಂದರೆ ಪರಿಕರಗಳು, ಅಂದರೆ ರೈತರಿಗೆ ಬೇಕಾದಂಥ ರಸಗೊಬ್ಬರಗಳು, ಆಮೇಲೆ ಕೀಟನಾಶಕಗಳು, ಶಿಲೀಂದ್ರನಾಶಕಗಳು, ತರಕಾರಿ ಬೀಜಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು. ಇನ್ನೊಂದು ಔಟ್ಪುಟ್ ಬಿಸ್ನೆಸ್. ಔಟ್ಪುಟ್ ಬಿಸ್ನೆಸ್ ಅಂದರೆ ಅವರ ಏನು ಬೆಳೆದಂಥ ತೋಟಗಾರಿಕೆ ಉತ್ಪನ್ನಗಳನ್ನು ನೇರವಾಗಿ ಅವರೇ ಮಾರುಕಟ್ಟೆಗೆ ಮಾರಾಟ ಮಾಡ್ತಕ್ಕಂಥದ್ದು. ಈಗ 97 ಎಫ್ ಪಿ ಗಳು ಇನ್ಪುಟ್ ಬಿಸ್ನೆಸ್ ಅಂದರೆ ಪರಿಕರಗಳ ವ್ಯಾಪಾರಗಳನ್ನು ಪ್ರಾರಂಭ ಮಾಡಿ 275 ಕೋಟಿ ರೂಪಾಯಷ್ಟು ವ್ಯವಹಾರವನ್ನು ಮಾಡಿದ್ದಾರೆ. ಅದೇ ಥರ ಒಂದು ಯಂತ್ರೋಪಕರಣಗಳು ಅಂದರೆ ಕಸ್ಟಮ್ ಹೈರಿಂಗ್ ಸೆಂಟರ್ನಲ್ಲಿ ಅವರು ವ್ಯಾಪಾರ ಮಾಡಿ ಅದಕ್ಕೆ ವಹಿವಾಟು ಮಾಡಿ ಸುಮಾರು 10.03 ಕೋಟಿ ರೂಪಾಯಿದ್ದು ವ್ಯವಹಾರ ಮಾಡಿದ್ದಾರೆ. ಮತ್ತು ಇತರೆ ಕೃಷಿ ಪರಿಗಳಲ್ಲಿ ಅಂದರೆ ಟಾರ್ಪ್ಲಿನ್ ಇರ್ಬೋದು, ಮಲ್ಚಿಂಗ್ ಸೀಟ್ ಇರ್ಬೋದು, ಈ ಹನಿ ನೀರಾವರಿಗೆ ಬೇಕಾದಂಥ ಸಲಕರಣೆಗಳಿರ್ಬೋದು, ಪೈಪ್ಗಳಿರ್ಬೋದು, ಮತ್ತು ಈ ಪ್ಲಾಸ್ಟಿಕ್ ಕ್ರೇಟ್ಸ್, ಇವುಗಳೆಲ್ಲ ನಾವು ನೋಡಿದಾಗ ಸುಮಾರು 43 ಕೋಟಿ ಈ ವ್ಯವಹಾರ ನಮ್ಮ 97 ಎಫ್ ಪಿಗಳಿಂದ ಆಗಿದೆ. ಮತ್ತು ಮಾರ್ಚ್ ಅಂತ್ಯಕ್ಕೆ ನಾವು ನೋಡಿದಾಗ ಸುಮಾರು 75 ಎಫ್ ಪಿಗಳು ಅವರ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡಿ, ಇಲ್ಲಿ ಮುಖ್ಯವಾಗಿ ರೈತರೇ ಬೆಳೆದಂಥ ಉತ್ಪನ್ನಗಳನ್ನು ಅವರೇ ಮಾರಾಟ ಮಾಡಿ ಸುಮಾರು 53 ಕೋಟಿಗಳಷ್ಟು ವಹಿವಾಟನ್ನು ನಡೆಸಿರ್ತಾರೆ. ಡಾಕ್ಟರ್ ಪ್ರಕಾಶ್ ಎಂ ಸೋಬ್ರದವರೇ, ತಾವು ರಾಜ್ಯ ಸರ್ಕಾರದ ತೋಟಗಾರಿಕಾ ಇಲಾಖೆಯ ಅಪರ ನಿರ್ದೇಶಕರು, ಏನು ರಾಜ್ಯ ಸರ್ಕಾರದ ಯೋಜನೆಗಳಿದೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡೋದ್ರ ಜೊತೆಗೆ ಈ ರೈತ ಉತ್ಪಾದಕರ ಸಂಘಗಳ ಒಂದು ಉತ್ತೇಜನ ಮಾಡೋ ನಿಟ್ಟಿನೊಳಗೆ ಎಂಥ ಒಂದು ವ್ಯಾಪಕ ಪ್ರಯತ್ನ ಆಗ್ತಾ ಇದೆ, ಹೇಗೆ ಅವರು ಕೂಡ ಯಶಸ್ಸಿನತ್ತ ಮುನ್ನುಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದಿರಿ. ಕೊನೆಯದಾಗಿ ಈಗ ಎಫ್ ಪಿ ಒಗಳೇನಿದೆ ಅಲ್ಲ, ರೈತ ಉತ್ಪಾದಕ ಸಂಸ್ಥೆಗಳು ಅವರ ಕಾರ್ಯನಿರ್ವಹಣೆಯನ್ನು ಬಲಪಡಿಸಲಿಕ್ಕೆ ಈ ತೋಟಗಾರಿಕಾ ಇಲಾಖೆ ವತಿಯಿಂದ ಏನೇನು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ, ಅಂದರೆ ಯಾವ ರೀತಿ ಇನ್ನೂ ಹೆಚ್ಚು ಯಶಸ್ಸಿನತ್ತ ನಮ್ಮ ರೈತ ಉತ್ಪಾದಕ ಸಂಘಗಳು ಮುಂದುವರಿಬೇಕು ಅನ್ನೋ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ, ಆ ಬಗ್ಗೆ ಮಾಹಿತಿ ಕೊಡ್ಬೋದಾ? ಆಯಿತು. ಈಗ ಮುಖ್ಯವಾಗಿ ಎಫ್ ಪಿ ಒಗಳನ್ನು ನಾವು ಎರಡು ರೀತಿಯಿಂದ ಅವ್ರನ್ನ ಬಲಪಡಿಸಬೇಕಾಗತ್ತೆ. ಒಂದು, ಅವರ ಒಂದು ಆಡಳಿತ ವ್ಯವಸ್ಥೆ ಬಲಪಡಿಸಬೇಕು. ಎರಡನೇದ್ದು ಅವರ ಮಾರುಕಟ್ಟೆ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಈ ಆಡಳಿತ ವ್ಯವಸ್ಥೆ ಅಂದಾಗ ಇಲ್ಲಿ ಒಬ್ಬರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾರೆ, ಅದೇ ಥರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಜೊತೆಗೆ ಎಲ್ಲರೂ ಸೇರಿಕೊಂಡು ಒಂದು ರೈತ ಉತ್ಪಾದಕ ಕಂಪನಿಗಳನ್ನು ಮಾಡ್ತಾರೆ. ಸೊ ಇಲ್ಲಿ ಆಡಳಿತ ವ್ಯವಸ್ಥೆಯನ್ನು ನಾವು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ ಗಣಕೀಕರಣ ಮಾಡ್ತಕ್ಕಂಥದ್ದು ಭಾಳಷ್ಟು ಅವಶ್ಯ ಅಂತ ನಮ್ಗೆ ಕಂಡು ಬಂತು. ಆದ್ದರಿಂದ ನಾವೇನು ಮಾಡಿದ್ವಿ, IFPO ಅಂತಕ್ಕಂಥದ್ದು ಒಂದು ಸಾಫ್ಟ್ವೇರನ್ನು ನಾವು ಪೈಲಟ್ ಮಾದರಿಯಲ್ಲಿ 10 ಎಫ್ ಪಿಗಳು ಕೊಟ್ಟು ಅಲ್ಲಿ ಅಳವಡಿಸಿ ಅದರ ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಪರಿಣಾಮಕಾರಿಯಾಗಿ ನಮಗೆ ಸಿಗುತ್ತೆ ಅನ್ನೋದನ್ನು ನಾವು ಪೈಲಟ್ ಬೇಸ್ ಮೇಲೆ ಮಾಡಿದಾಗ ನಮಗೆ ಭಾಳ ಯಶಸ್ಸಾಗಿ ಕಂಡುಬಂತು. ಆದ್ದರಿಂದ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ಭಾಳಷ್ಟು ಪರಿಣಾಮಕಾರಿಯಾಗಿ ಅದನ್ನು ಸುಧಾರಣೆ ಮಾಡೋಕ್ಕೆ ಈ IFPO ಅಂತಕ್ಕಂಥ ಸಾಫ್ಟ್ವೇರ್ ಏನು ಮಾಡಿದ್ದೀವಿ ಅದನ್ನು ಎಲ್ಲ ಎಫ್ ಪಿ ಒಗಳಿಗೆ ಜಾರಿಗೊಳಿಸೋಕ್ಕೆ ನಾವು ಅದರ ಮುಂದಿನ ದಿನಗಳಲ್ಲಿ ಅದನ್ನು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಈ ಎಫ್ ಪಿ ಒಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ಮಾಡತಕ್ಕಂಥದ್ದು ಅಂದರೆ ಒಂದು ಆಡಳಿತಾತ್ಮಕ ಮತ್ತು ತಾಂತ್ರಿಕವಾಗಿ ಅವರ ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ತೋಟಗಾರಿಕೆ ಇಲಾಖೆಯ ಜೊತೆ ಜೊತೆಗೇ ತೋಟಗಾರಿಕೆ ವಿಶ್ವವಿದ್ಯಾಲಯಲ್ಲಿರ್ತಕ್ಕಂಥದ್ದು ಒಂದು ಉತ್ಕೃಷ್ಟ ಕೇಂದ್ರಗಳ ಒಂದು ಸಹಯೋಗದೊಂದಿಗೆ ಸಾಮರ್ಥ್ಯ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ಈಗ ಭಾಳಷ್ಟು ಎಫ್ ಪಿಗಳು, ನಾನು ಹೇಳಿದೆ 1086 ಎಫ್ ಪಿಗಳು ಇದಾವಂತೆ, ಮತ್ತು ಎಫ್ ಪಿಗಳಲ್ಲಿ ಬೇರೆ ಬೇರೆ ಥರದನಾದ ಉತ್ಪನ್ನಗಳಿದೆ, ತೊಗರಿ ಬೆಳೆ, ಹೆಸರು ಬೆಳೆ, ಉದ್ದಿನ ಬೆಳೆ ಕೃಷಿಗಿದ್ದಾವೆ. ತೋಟಗಾರಿಕೆಗೆ ಬಂದರೆ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಈಗ ಮತ್ತು ಜೇನು ಕೃಷಿಗೆ ಹೋದರೆ ಅಲ್ಲಿ ಇರತಕ್ಕಂಥ ಎಫ್ ಪಿಗಳು ಈ ಜೇನುತುಪ್ಪ ಮತ್ತು ಅದ್ರ ಬಯ ಪ್ರಾಡಕ್ಟನ್ನು ಮಾಡ್ತಾರೆ. ಆದ್ದರಿಂದ ಒಂದು ಯೂನಿಫಾರ್ಮ್ ಬ್ರ್ಯಾಂಡಿಂಗ್ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರೈತ ಉತ್ಪಾದಕ ಕಂಪನಿಗಳ ರೈತರು ಏನು ಬೆಳೀತಿದ್ದಾರೆ ಎಲ್ಲರಿಗೂ ಒಂದೇ ಒಂದು ಯೂನಿಫಾರ್ಮ್ ಬ್ರ್ಯಾಂಡಿಂಗ್ ಮಾಡಿ ಅದನ್ನು ಮಾರುಕಟ್ಟೆ ಮಾಡಿದರೆ ಒಂದು ಹೆಚ್ಚಿನ ಒಂದು ದರವನ್ನು ಮಾರುಕಟ್ಟೆಯಲ್ಲಿ ಪಡಿತಕ್ಕಂಥ ಅವಕಾಶಗಳು ವಿಫುಲವಾಗಿದ್ದಾವೆ. ಆದ್ದರಿಂದ ಎಫ್ ಪಿ ಒಗಳಿಗೆ ಒಂದು ಯೂನಿಫಾರ್ಮ್ ಬ್ರ್ಯಾಂಡಿಂಗ್ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಈಗ ಚಾಲನೆಯಲ್ಲಿದೆ. ಅದು ನನ್ನ ಅಂದಾಜು ಇನ್ನೊಂದು 3-4 ತಿಂಗಳಲ್ಲಿ ಒಂದು ಎಫ್ ಪಿ ಒ ಬ್ರ್ಯಾಂಡಿಂಗ್, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಎಫ್ ಪಿ ಒಗಳಿಗೆ ಒಂದು ಯೂನಿಫಾರ್ಮ್ ಬ್ರ್ಯಾಂಡಿಂಗ್ ಬರುತ್ತೆ. ಅದನ್ನು ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆಯವರು ಅವರ ಮುಂದಾಳತ್ವದಲ್ಲಿ ಮಾಡ್ತಾ ಇದ್ದೀವಿ. ಅದು ಬಂದರೆ ನಮ್ಮ ಕಾರ್ಪೊರೇಟ್ ವಲಯದಲ್ಲಿ ಒಂದು ಎಫ್ ಪಿ ಒ ಉತ್ಪನ್ನಗಳಿಗೆ ವೇದಿಕೆಯನ್ನು ಕಲ್ಪಿಸಿದಂಗಾಗತ್ತೆ ಮತ್ತು ಅದನ್ನು ರಫ್ತು ಮಾಡ್ತಕ್ಕಂಥದ್ದು ಭಾಳಷ್ಟು ಅವಕಾಶಗಳು ಒದಗಿ ಬರೋದರಿಂದ ನಮ್ಮ ರೈತ ಬಾಂಧವರಿಗೆ ಭಾಳಷ್ಟು ಇದರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ಹೊಂದಿದ್ದೀವಿ. ಡಾಕ್ಟರ್ ಪ್ರಕಾಶ್ ಎಂ ಸೊಬರದವರೇ, ಬಹಳ ಸಂತೋಷ. ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಏನು ಬಲ ನೀಡುವ ನಿಟ್ಟಿನೊಳಗೆ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕೂಡ ನಮ್ಮ ತೋಟಗಾರಿಕಾ ಬೆಳೆಗಳು ರಫ್ತಾಗ್ತಾ ಇವೆ, ಅವುಗಳ ಗುಣಮಟ್ಟ ಚಲೋ ಆಗ್ತಾ ಇದೆ. ಅದಕ್ಕೆ ಕಾರಣ ಈ ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಬೆಂಗಾವಲಾಗಿ ನಿಂತಿರುವಂತಹದ್ದು. ಉತ್ತಮ ಗುಣಮಟ್ಟದ ಬೆಳೆಗಳನ್ನು, ತೋಟಗಾರಿಕಾ ಬೆಳೆಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋ ನಿಟ್ಟಿನೊಳಗೆ ಕೂಡ ಮುಂದುವರಿಬೋದು. ಆ ನಿಟ್ಟಿನೊಳಗೆ ಪ್ರಯತ್ನ ಮುಂದುವರೆದಾಗ ನಮ್ಮ GDP ಕೂಡ ಸುಧಾರಣೆ ಆಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಕೂಡ ಸುಧಾರಣೆ ಆಗುತ್ತೆ, ದೇಶ ಅಭಿವೃದ್ಧಿ ದಿಸೆಯೊಳಗೆ ಮುನ್ನಡೆಯೋ ನಿಟ್ಟಿನೊಳಗೆ ರೈತರ ಒಂದು ಈ ಉತ್ಪಾದಕರ ಸಂಸ್ಥೆಗಳು ಗಮನಾರ್ಹವಾದ ಕಾಣಿಕೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟರ್ ಪ್ರಕಾಶ್ ಎಂ ಸೊಬರದವರು, ನಮ್ಮ ಹೊಸ ಹೊಸ ಆವಿಷ್ಕಾರಗಳು ಹೇಗೆ 6 ಉತ್ಕೃಷ್ಟ ಕೇಂದ್ರಗಳ ಮೂಲಕ ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀಡ್ತಾ ಇದ್ದಾವೆ? ಸಮಗ್ರವಾಗಿ ತೋಟಗಾರಿಕಾ ಬೆಳೆ ಬೆಳೀಲಿಕ್ಕೆ ರೈತ ಇವತ್ತು ಸಮರ್ಥವಾಗಿ ನೆಲೆ ನಿಲ್ಲಲಿಕ್ಕೆ ರಾಜ್ಯ ಸರ್ಕಾರ ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ತುಂಬ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀರಿ. ರೈತ ಉತ್ಪಾದಕರ ಸಂಸ್ಥೆಗಳ ಬಗ್ಗೆ ಕೂಡ ತುಂಬ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ, ಆತ್ಮೀಯ ಕೇಳುಗರ ಪರವಾಗಿ ಡಾಕ್ಟರ್ ಪ್ರಕಾಶ್ ಎಂ ಸೊಬರದವರೇ, ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಒಳಗೆ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಮಗೆ ರೈತರಿಂದ ಪ್ರತಿಯೊಬ್ಬರಿಂದ ಕೂಡ ಸಹಕಾರ ಹೇಗೆ ಮುಂದುವರಿಯಲಿ, ತಮ್ಮ ಒಂದು ಕಾರ್ಯವೈಖರಿ ಇನ್ನೂ ಉಜ್ವಲವಾಗಿ ಬೆಳಗುವಂಗಾಗಲಿ ಅಂತ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹಾರೈಸ್ತೀವಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತೋಟಗಾರಿಕೆ ಬೆಳೆಗಳಿಗೆ 6 ಉತ್ಕರ್ಷ ಕೇಂದ್ರಗಳು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು, ಈ ವಿಷಯವಾಗಿ ಇದುವರೆಗೆ ರಾಜ್ಯ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಸಬರದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೌಳೀನ್. ಈಗ ನುವಾಲ್ಗಿ ಫಾಲಿಯರ್ ಸ್ಪ್ರೇ ಪ್ರಾಯೋಜಿತ ಕಾರ್ಯಕ್ರಮ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಬಳಸಿ ನುವಾಲ್ಗಿ ದ್ರಾವಣವನ್ನ ಮಾಡುತ್ತೆ ಕಲ್ಯಾಣವನ್ನ. ಬಳಸಿ ನುವಾಲ್ಗಿ ದ್ರಾವಣವನ್ನ ಮಾಡುತ್ತೆ ಕಲ್ಯಾಣವನ್ನ, ಉಳಿಸುತ್ತೆ ಹಣವನ್ನ. ನುವಾಲ್ಗಿ ನಮಗೆಲ್ಲ ಹಿತವಣ್ಣ, ನುವಾಲ್ಗಿ ನಮಗೆ ಹಿತವಣ್ಣ, ನುವಾಲ್ಗಿ ನಮಗೆಲ್ಲ ಹಿತವಣ್ಣ. ಹಾಸನ ಜಿಲ್ಲೆ ಹಾಸನ ತಾಲೂಕು ಗೌಡಗೆರೆಯ ರಂಗನಾಥ್ ಅವರ ಪುತ್ರ NR ಶ್ರೀರಾಮ್ ಯುವಕರು ಸಣ್ಣ ವಯಸ್ಸಿನಲ್ಲೇ ವಿದ್ಯಾಭ್ಯಾಸ ಸಾಕು ಅಂತ ಅಂದ್ಕೊಂಡು ಕೃಷಿಗೆ ಮರಳಿದವರು. ಒಳ್ಳೆ ಆಸಕ್ತಿ ಇರುವ ಈ ಯುವಕ ಇತರರು ಮೆಚ್ಚುವಂತೆ ಕೃಷಿಯಲ್ಲಿ ನಿರತರಾಗಿದ್ದಾರೆ. ನುವಾಲ್ಗಿಯನ್ನು ಉಪಯೋಗಿಸಿಕೊಂಡಿರುವ ಬಗ್ಗೆ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ಶ್ರೀರಾಮ್ ಹೇಳಿ. ನಾವು 600 ಗಿಡ ಏಲಕ್ಕಿ ಹಾಕಿದ್ದೀವಿ. ಇವಾಗ 1.25 ವರ್ಷ ಆಗಿದೆ. ಕುರಿ ಗೊಬ್ಬರ, ದನದ ಗೊಬ್ಬರ, ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಕಡಿಮೆ ಫಸಲು ತೆಗೆಯೋರು ಇದ್ದಾರೆ. ಆದ್ರೆ ನಾವು ಬರೀ ತಿಂಗ್ಳಿಗೆ ಒಂದೇ ಒಂದ್ಸತಿ ನುವಾಲ್ಗಿ ಸ್ಪ್ರೇನ ಕೊಟ್ಕೊಂಡು 8 ತಿಂಗ್ಳಿಗೆ 100 ಗಿಡದಲ್ಲೇ 10 ಕೆಜಿ ಏಲಕ್ಕಿ ಕಾಯಿ ಕೊಯ್ದಿದೀವಿ ಹೋದ ವರ್ಷ 8 ತಿಂಗ್ಳಿಗೆ ಬರೀ. ಈ ವರ್ಷ ಒಂದು 60-70 ಕೆಜಿ ಮೇಲೆ ಆಗೋ ಚಾನ್ಸಸ್ ಇದೆ. ನುವಾಲ್ಗಿ ಬಳಸೋದ್ರಿಂದ ಏನು ಅಂದ್ರೆ, ಈ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಇದೆಯಲ್ಲ, ಇದು ಕುರಿ ಗೊಬ್ಬರ, ದನದ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳಲ್ಲಿ ಎಲ್ಲಾ ಮೈಕ್ರೋನ್ಯೂಟ್ರಿಯಂಟ್ಸ್ ಇರಲ್ಲ. ಈ ನುವಾಲ್ಗಿನಲ್ಲಿ ಎಲ್ಲಾ ತರದ ನ್ಯೂಟ್ರಿಯಂಟ್ಸ್, ನೀವು ಆ ನುವಾಲ್ಗಿ ಬಾಟಲ್ ತಗೊಂಡ್ರೇನೆ ನೋಡ್ಬೋದು ಅದ್ರಲ್ಲಿ ಏನೇನಿದೆ ಅಂತ. ಎಲ್ಲಾ ತರದ ಅಷ್ಟು ನ್ಯೂಟ್ರಿಯಂಟ್ಸ್ ಅದ್ರಲ್ಲಿ ಇದೆ. ಅದ್ರಿಂದ ಬರೀ ಎಲೆಗೆ ತಿಂಗ್ಳಿಗೆ ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಅದು ಬೇರೆ ಹೋಗಿ ಫಸ್ಲು, ಆಮೇಲೆ ಗಿಡಗಳು ಅಷ್ಟೇ. ಇವಾಗ 11-12 ಅಡಿ ಹೋಗಾಗಿದೆ ಗಿಡ. ಗಿಡಗಳು ತುಂಬಾ ಫಸಲು ಬರುತ್ತೆ, ಗಿಡಗಳು ಚೆನ್ನಾಗಿದೆ. ಎಷ್ಟು ಕಪ್ಪಾಗಿದೆ ಗಿಡ ಅಂದ್ರೆ ಅಯ್ಯೋ ಇದ್ಯಾ ಅಂತ ಅನ್ಕೋಬೇಕು ಅಷ್ಟು ಚೆನ್ನಾಗಿದೆ. ಆಮೇಲೆ ನಾವು ಏಲಕ್ಕಿ ನಾಟಿನೂ ಮಾಡ್ತೀವಿ, ನರ್ಸರಿನು ಇದೆ ನಮ್ದು. ವರ್ಷಕ್ಕೊಂದು 2,000-3,000 ಗಿಡ ನರ್ಸರಿ ಮಾಡ್ತೀವಿ. ಅದಕ್ಕೂ ಅಷ್ಟೇ, ತಿಂಗಳು ತಿಂಗಳು ಸ್ಪ್ರೇ ಕೊಡೋದ್ರಿಂದ ಅದು ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ತಗೊಂಡೋಗಿ ಹಾಕ್ದವರು ತುಂಬಾ ಚೆನ್ನಾಗಿ ಫಸಲು ತೆಗಿತಾ ಇದಾರೆ. ಅವ್ರಿಗೂ ನಾವು ನೋ ಆಲ್ಗಿ ಸಜೆಸ್ಟ್ ಮಾಡ್ತಾ ಇದೀವಿ. ನಮ್ಮ ಮನೆ ಹತ್ರ ಇರೋ ಔಷಧಿ ಗಿಡಗಳು ಎಲ್ಲಾ ತರದ ಗಿಡಗಳಿಗೂ ನಾವು ಸಿಂಪಡಿಸ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ನೋವಾಲ್ಗಿಯಿಂದ ಆರೋಗ್ಯಕರವಾದ ಬೆಳವಣಿಗೆ ಮತ್ತು ಒಂಥರ ಆಶ್ಚರ್ಯಕರವಾದ ವೃದ್ಧಿ, ಇಳುವರಿ ಬೇಗ ಸಿಗುತ್ತೆ ಅಂತ ಹೇಳ್ತಿದ್ರಿ. ಮತ್ತೆ ಗಟ್ಟಿಯಾಗಿ ಬೆಳಿತಾವ ಅಂತ ಅನ್ಕೊಂಡು ಬೇರೆಯವ್ರು ಹೇಳ್ತಾರೆ. ಏಲಕ್ಕಿಯಲ್ಲಿ ನೀವು ಕಂಡಂತೆ ಇತರೆ ಪ್ರದೇಶಗಳಲ್ಲಿ ನೀವು ನೋಡಿದಂತೆ ನೋವಾಲ್ಗಿಯನ್ನು ಸಿಂಪಡಿಸಿದ್ರ ಒಂದು ಗಿಡಗಳು ಹೇಗೆ ಬೆಳೀತಾ ಇದ್ವು ಅಥವಾ ಬೆಳೆದಿದ್ದಾವೆ? ಹಾ, ನಮ್ಮ ಹತ್ರ ಒಬ್ರು ಸಕಲೇಶ್ಪುರದವರೇ ತಗೊಂಡು ಹೋಗಿದ್ದಾರೆ. ಸಕಲೇಶ್ಪುರದಲ್ಲಿ ಕುಂಟಾಲ್ ಗಟ್ಟಲೆ ಬೆಳೆದವರು ಇದಾರೆ. ಬರೀ ಒಂದ್ ಗಿಡಕ್ 300-400 ಗ್ರಾಮ್ ಬೆಳೆದವರು ಇದಾರೆ. ನಮ್ಮ ಹತ್ರ ತಗೊಂಡ್ ಹೋಗಿ 2-3 ಕೆಜಿ ಬೆಳೀತಾ ಇದಾರೆ ಇವಾಗ. ಅದು ನಾಟಿ ತಳಿನೇ, ಹೈಬ್ರಿಡ್ ತಳಿ ಅಲ್ಲ, ನಾಟಿ ತಳಿಲೇ ಒಂದ್ ಗಿಡಕ್ಕೆ 2-3 ಕೆಜಿ ಬೆಳೆದವ್ರು ಇದಾರೆ. ನೋವಾಲ್ಗಿಯನ್ನ ಇತರೆ ಬೆಳೆಗಳಲ್ಲೂ ಸಿಂಪರಣೆ ಮಾಡಬಹುದು ಅಂತ ಬೇರೆಯವರು ಹೇಳ್ತಾ ಇದ್ರೆ ಸಂಸ್ಥೆಯವರು ತಿಳಿಸ್ತಾ ಇದಾರೆ, ಏನ್ ಹೇಳ್ತೀರಿ? ನಾನು ಆಗ್ಲೇ ಹೇಳ್ದಾಗೆ ಔಷಧಿ ಗಿಡಗಳಿಗೆ, ಆಮೇಲೆ ಮನೆ ಹತ್ರ ಏನಾದ್ರು ತರಕಾರಿ ಬೆಳ್ಕೊಂಡ್ರೆ, ನನ್ ಪ್ರಕಾರ ನಾನು ಔಷಧಿ ಗಿಡಗಳಿಗೆ ಏನ್ ಬೆಳೆಸ್ತಾ ಇದೀನಲ್ಲ ಅದು ತುಂಬಾ ಚೆನ್ನಾಗಿದೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆ ಹೇಳ್ಬೋದಾ ಶ್ರೀರಾಮ್? 6361-31-59-68. ಇನ್ನೊಂದು ಸಾರಿ ಹೇಳಿ. 6361-31-59-68. ಧನ್ಯವಾದ ಶ್ರೀರಾಮ್. ನಮಸ್ಕಾರ. ನಮಸ್ಕಾರ. 8884-26-76-51. ಮತ್ತೊಮ್ಮೆ 8884-26-76-51. ಇದುವರೆಗೆ ನೋವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೋವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರಾವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರಾವಣದ ವಿಷಯವನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ. ಆರಂಭದಲ್ಲಿ ಗದಗ ಪ್ಯಾಟಿ ಧಾರಣಿ ತಿಳಿದುಕೊಳ್ಳೋಣ. ಉದ್ದಿನಕಾಳು 4,334, ಹೆಸರುಕಾಳು 6,800-7,079, ನೆಲಗಡಲೆ 3,450-6,150, ಜೋಳ 2,312, ಮೆಕ್ಕೆಜೋಳ 1,712-1,811, ಸೂರ್ಯಕಾಂತಿ 5,621-5,621. ಬಾಗಲಕೋಟೆ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಸಜ್ಜೆ 1,857-2,317, ಕಡಲೆಕಾಳು 3,451